ವಾದಿರಾಜ ಗುರು ನೀ ದಯ ಮಾಡದೆ, ವಾದಿರಾಜ ಗುರು ನೀ ದಯ ಮಾಡದೆ, ಇದುರಿತವ ಕಳೆವಾದಿ ಪರಾರು, ವಾದಿರಾಜ ಗುರು ನೀ ದಯ ಮಾಡದೆ, ವಾದಿರಾಜ ಗುರು ನೀ ದಯ ಮಾಡದೆ. ದೇಶಿ ಕಾರ್ಯವಾಗೇಶ ಕುವರ ತವ ದಾಸ ಸಮೂಹವ ನೀಸಲಹೋ ಸದಾ, ದೇಶಿ ಕಾರ್ಯವಾಗೇಶ ಕುವರ ತವ ದಾಸ ಸಮೂಹವ ನೀಸಲಹೋ ಸದಾ, ವಾದಿರಾಜ ಗುರು ನೀ ದಯ ಮಾಡದೆ, ವಾದಿರಾಜ ಗುರು ನೀ ದಯ ಮಾಡದೆ. ನೀಗತಿ ಎಂದೆನೋ ರಾಗದಿ ನಂಬಿದ ಭೋಗಪತೀಶನ ರೋಗವ ಕಳೆದೆ, ನೀಗತಿ ಎಂದೆನೋ ರಾಗದಿ ನಂಬಿದ ಭೋಗಪತೀಶನ ರೋಗವ ಕಳೆದೆ, ವಾದಿರಾಜ ಗುರು ನೀ ದಯ ಮಾಡದೆ, ವಾದಿರಾಜ ಗುರು ನೀ ದಯ ಮಾಡದೆ.